ಏನ ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ದಾಳಿಂಬೆ ಕೃಷಿಯ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಗಲಗಟ್ಟೆ ಗ್ರಾಮದ ಕೃಷಿಕ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಪೇಟೆ ಧಾರಣೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ದಾಳಿಂಬೆ ಕೃಷಿಯ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಗಲಗಟ್ಟೆ ಗ್ರಾಮದ ಕೃಷಿಕ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾಳಿಂಬೆ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ದಾಳಿಂಬೆ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಾಗಲಗಟ್ಟೆ ಗ್ರಾಮದ ರೈತರಾದಂತಹ ಮಂಜುನಾಥ್ ಅವರು. ಮಂಜುನಾಥ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಮಂಜುನಾಥ್ ಅವರೇ. ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರೆ? ಸರ್, ನಾವು ನಮ್ಮ ಅಪ್ಪರಿಂದ ಮಾಡ್ಕೊಂಡ್ಬಂದ್ರೆ ಸರ್, ನಾವು ವಯಸ್ಸಿಗೆ ಬಂದ್ಮೇಲೆ ನಾವು ಮಾಡ್ತಾ ಇದೀವಿ ಸರ್. ಈಗ ನಾವು ವಯಸ್ಸಿಗೆ ಬಂದ್ಮೇಲಿಂದ ನಾವು ಮುಂದುವರಿಸ್ತಾ ಇದೀವಿ. ಅನ್ನ ಈಗ ಬಾಲ್ಯದಲ್ಲೇನು ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ವಿದ್ಯಾಭ್ಯಾಸ ಮಾಡ್ಲಿಲ್ವಾ? ಮಾಡಿದ್ವಿ ಸರ್, ನಾ ಎಸ್ ಎಲ್ ಸಿ ವರೆಗೆ ಓದಿದ್ವಿ ಸರ್. ಮುಂದೆ ನಮ್ ಕೈಲಿ ಆಗ್ಲಿಲ್ಲ, ಹಂಗಾಗಿ ನಾವು ಕೃಷಿಗೆ ಚಟುವಟಿಕೆಗೆ ಅಳವಡಿಸಿದ್ವಿ ನಮ್ಮ ಒಂದು ಇದನ್ನ. ಯಾಕೆ ನಿಮ್ ತಂದೆ ತಾಯಿಯವರು ವಿದ್ಯಾಭ್ಯಾಸ ಮಾಡಪ್ಪ ಅಂತ ಸಲಹೆ ಕೊಡ್ಲಿಲ್ವಾ ನಿಮ್ಗೆ? ಹೇಳಿದ್ರು ಸರ್, ಅದರಿಂದ ನಮ್ಗೆ ಅಷ್ಟೊಂದು ನಮ್ಗೆ ವಿದ್ಯೆ ಹತ್ತಲಿಲ್ಲ. ಆದ ಕಾರಣದಿಂದ ನಮ್ಗೆ ವ್ಯವಸಾಯವನ್ನು ಆಯ್ಕೆ ಮಾಡ್ಕೊಂಡಿದೀವಿ. ನಮ್ದು ಜಮೀನು ಟೋಟಲ್ 20 ಎಕರೆ. 20 ಎಕರೆಯಲ್ಲಿ 10 ಎಕರೆ ನೀರಾವರಿ ನಮ್ದು, 4 ಎಕರೆ ಅಡಿಕೆ ತೋಟ, 1-2 ಎಕರೆ ದಾಳಿಂಬೆ ಮಾಡಿದೀವಿ ಸರ್. 600 ಗಿಡ ಕುಣಿಸಿದೀವಿ. ಈಗ ಸುತ್ತ ನಮ್ಮ ಒಂದು ಅದಕ್ಕೆ ಇದೇನು ದಾಳಿಂಬೆ ವೈರಸ್ ಇಲ್ಲ ಅಂತ ಕಂಡು ಬಂತು ನಮ್ಗೆ. ಬ್ಯಾಕ್ಟೀರಿಯಾಸ್ ಕಮ್ಮಿ ಇರೋದ್ರಿಂದ ನಾವು ಬೆಳಿಬಹುದಂತ ಆಯ್ಕೆ ಮಾಡ್ಕೊಂಡಿ. ನಾವನ್ನ ಫಸ್ಟ್ನೇ ಕ್ರಾಪು ಎಷ್ಟು ಬಂತಂದ್ರೆ 600 ಗಿಡಕ್ಕೆ 6-7 ಲಕ್ಷ ಕ್ರಾಪ್ ಬಂತ್ರಿ. ಅದು ಗಿಡ ಕಟ್ ಮಾಡಕ್ಕೆ ಇವ್ರು ಯಾರು ಬಿಜಾಪುರದ ಕರ್ಕೊಂಡ್ ಬರ್ತೀವಿ ಸರ್. ನಾವು ಅವರು ಗಿಡನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಕೊಟ್ಟೋದ್ರಂದ್ರೆ ನಾವು ಅದಕ್ಕೆ ಇತ್ರಲ್ಲ ಅಂತಂದ್ ಬರುತ್ತೆ ಗಿಡಕ್ಕೆ, ಎಲೆ ಎಲ್ಲ ಸುರಿದು ಕಡಿಗೆ ಬೀಳಂತದ್ದು. ಅದ್ ನೋಡ್ಕೊಂಡು ಇದನ್ನ ಔಷಧಿನ ಕಂಟಿನ್ಯೂಸ್ ಮಾಡ್ತೀವಿ ಸರ್. ಇನ್ನೇ ಮಾಮೂಲಿ ಗಿಡಗಳಿಗೆ ನೀರನ್ನು ಅವಾಗವಾಗ ವಾತಾವರಣಕ್ಕೆ ತಕ್ಕನಾಗೆ ಹೀಟ್ ಪ್ರೆಷರ್ ಮಾಡ್ಕೊಂಡು ನಾವು ನೀರನ್ನು ಕೊಡ್ತಾ ಇರ್ತೀವಿ ಗಿಡಗಳಿಗೆ. ಈಗ ದಾಳಿಂಬೆ ಯಾವ ತರ ಬೆಳಿಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರೂ ಮುಂಚೆ ಅನುಭವ ಇತ್ತ? ಸರ್, ನಮ್ಗೆ ಮುಂಚೆ ಅನುಭವ ಇರ್ಲಿಲ್ಲ. ಹಿಂಗೆ ಒಂದ್ಸರಿ ಇದಕ್ಕೆ ಹೋದಾಗ ನೋಡ್ಕೊಂಡ್ಬಂದ್ವಿ ಇಲ್ಲಿ ಹೊಸದುರ್ಗ, ಅಲ್ಲೆಲ್ಲ ಸುಮ್ಮ ಸಭಾಕಾಗಿ ಹೋಗಿರ್ತೀವ. ಅವಾಗ ಇದನ್ನ ನೋಡಿದ್ವಿ, ಹೊಸ ಬೆಳೆ ಇದು ನಮ್ ಕಡೆ ಹಾಕಿದ್ ನಡೀತಾ ಏನು ಅಂತ ಕೇಳಿದ್ವಿ ಅಲ್ಲಿಯರ್ನ ಸ್ವಲ್ಪ ತಜ್ಞರನ್ನ. ಅವರು ನಮ್ಗೆ ಕೊಟ್ಟಂತ ಮಾಹಿತಿ ಬೆಳಿಬಹುದು ಅಂತ ಹೇಳಿದ್ರು. ಆ ದಾಳಿಂಬೆ ಕೃಷಿ ಬಗ್ಗೆ ಅವರು ನಮ್ಗೆ ಬಂದು ಒಂದ್ಸರಿ ಮಾಹಿತಿ ಕೊಟ್ರು. ಮಾಹಿತಿ ಕೊಟ್ಟು ಆದ್ಮೇಲೆ ನಾವು ಈ ಸೂಕ್ತವಾದ ಆಯ್ದ ತಳಿಯನ್ನು ನಾವು ಆಯ್ಕೆ ಮಾಡಿದ್ವಿ. ದಾಳಿಂಬೆಯಲ್ಲಿ ಸಾಕಷ್ಟು 108 ತಳಿ ಇರ್ತವೆ. ಅದರಲ್ಲಿ ನಮ್ಗೆ ಗಣೇಶ ಅಂದ್ಬಿಟ್ಟು ತಳಿ ಆಯ್ಕೆ ಮಾಡಿಕೊಟ್ರು. ನಮ್ಗೆ ಆ ಬಂದು ಪ್ಲಾಟ್ ನಮ್ಮಲ್ಲಿ ನೋಡಿ ಅದಕ್ಕೆ ಇಂಥದೇ ಬೇಕಂತ ಹೇಳಿ ತರಿಸಿ ಸಸಿಯನ್ನು ನಮ್ಗೆ ತರಿಸಿಕೊಡ್ತಾರೆ. ಆಕೆ ಅಂದಿದ್ವಿ ಫಸ್ಟ್ಗೆ 7-8 ಲಕ್ಷ ಆದಾಯ ಬಂತು. ಫಸ್ಟ್ನೇ ಕ್ರಾಪ್ ಮುಗಿದೋತ್ತು ಅಲ್ಲಿಗೆ. ಎರಡನೇ ಕ್ರಾಪ್ ಮತ್ತೆ ಗಿಡ ಕಟ್ ಮಾಡಿಸಿ ಮತ್ತೆ ಇದನ್ ಮಾಡಿ ಎಲ್ಲ ರೆಡಿ ಮಾಡಿ ಮತ್ತೆ ಎರಡನೇ ಕ್ರಾಪ್ 8-9 ಲಕ್ಷ ಮತ್ತೆ ನೆಕ್ಸ್ಟ್ ಬಂತು. ನೆಕ್ಸ್ಟ್ ಫಸ್ಟ್ 7 ಆದ್ ಮುಗಿತದು. ನಮ್ಮಲ್ಲಿ ನಮ್ಮ ಸುತ್ತಮುತ್ತ ರೈತರುಗಳು ಬಂದು ನಮ್ಮಲ್ಲಿ ಪ್ಲಾಟ್ ನೋಡಿ ಚೆನ್ನಾಗ್ ಬಂದಿರೋದ್ರಿಂದ ಇಲ್ಲೇ ಪ್ಲಾಟ್ ಮಾಡಿಸ್ತೀವಿ ಅಂತ ಅಂದ್ರು. ಅದನ್ನ ಸಸಿ ನರ್ಸರಿ ಮಾಡಿಸಿ ಇದ್ ಮಾಡಿ ಸಾಕಷ್ಟು ನಾವು ಒಂದು ಸಸಿಯನ್ನ ಕಟ್ಸಿದ್ವಿ. ಆದ್ರೆ ಇವ್ ಬಿಜಾಪುರದ ಲೇಬರ್ಸ್ ನಲ್ಲಿ ಬರ್ತಾರಲ್ಲ, ಅವ್ರು ಬಂದು ನಮ್ಗೆ ಕಟ್ಟಿಕೊಟ್ರು. ಕಟ್ಟಿ ಸಸಿ ನಾವೇ ಸ್ವತಃ ತಯಾರು ಮಾಡಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲರಿಗೂ ನಮ್ಗೆ ಒಬ್ಬೊಬ್ಬರಿಗೆ 1,000 ಗೋಟಿ, 2,000 ಗೋಟಿ, ಹಿಂಗೆ 3,000 ಗೋಟಿ ಅವ್ರ ಎಷ್ಟೆಷ್ಟು ಕೇಳ್ತಾರ ಅಷ್ಟು ನಾವು ಮಾಡಿ ಒಂದು ಗೂಟಿಗೆ ನಮಗೆ ಲೇಬರ್ಸ್ ಎಲ್ಲದು ಖರ್ಚು 9 ರೂಪಾಯಿ ಬರ್ತದೆ ಒಂದು ಗೂಟಿಗೆ, ಅದನ್ನ ನಾವು 30-35 ರೂಪಾಯಿಗೆ ಮಾರಾಟ ಮಾಡಿ ಸಸಿನ. ಈಗ ಪ್ರಾರಂಭದಲ್ಲಿ ನೀವು ದಾಳಿಂಬೆ ಹಾಕ್ಬೇಕು ಅನ್ಕೊಂಡಾಗ ಭೂಮಿಯನ್ನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು ಫಲವತ್ತತೆ ಮಾಡಿದ್ರ? ಸರ್, ಅದು ನಮ್ಗೆ ಜರುಗು ಕೆಂಪಣ್ಣು ಮಿಶ್ರಿತ ಹೊಲ ಇರಬೇಕು. ನಮ್ದು ಅದೇ ತರ ಸರ್ ಇರೋದು, ಮತ್ತೆ ಯಾವ್ದೇ ತರ ಕೆರೆ ಮಣ್ಣು ಗೂಳು ಮಣ್ಣು ಬರುತ್ತಲ್ಲ ಅದನ್ನ ಒಡೆಯೋ ಆಗಿಲ್ಲ. ಗೋಡು ಮಣ್ಣು, ಗೋಡು ಮಣ್ಣು ಅಂತಾರಲ್ಲ ಅದೇ ಜೇಡಿ ಮಣ್ಣು ಅಂತಾರಲ್ಲ ಕಪ್ಪು ಮಣ್ಣು, ಅದನ್ನ ಒಡೆಯೋ ಆಗಿಲ್ಲ. ಯಾಕಪ್ಪ ಅಂದ್ರೆ ಕಾಯಿ ಬಂದಿರತಕ್ಕಂಥದ್ದು ಚೇನಿಂಗ್ ಕಳ್ಕಂತದ್ದು ಕಾಯಿ ಬಿರಿ ಬಿಡುತ್ತೆ, ಅದರಿಂದ ಅದು ಬೇಕಾಗಿಲ್ಲ. ಈಗ ಹೆಂಗಪ್ಪ ಅಂದ್ರೆ ಬರೀ ಗೊಬ್ಬರ ಗ್ವಾತ ಗಂಜಾಳ ಬರುತ್ತಲ್ರಿ, ಗ್ವಾತ ಗಂಜಾಳ ಹಾಕಿಂದು ನನ್ನ ಗಿಡಕ್ಕೆ ಶಿಷ್ಟ ಒಂದು 1 ಲೀಟರ್ ಪ್ರಕಾರವಾಗಿ ಎಲ್ಲಾ ಗಿಡಗಳಿಗೆ 6 ಗಿಡಕ್ಕೆ ಒಂದು ಎಲ್ಲಕ್ಕೂ 1 ಲೀಟರ್ ಪ್ರಕಾರ ಬಿಡ್ದ ಬಂದ್ವಿ ಸರ್ ನಾವು. ಆಮೇಲೆ ಸರ್ಕಾರಿ ಗೊಬ್ಬರನ ಅದನ್ನೂ ಹಾಕ್ಲಿಬೇಕು ಸರ್, ಯಾಕಪ್ಪ ಅಂದ್ರೆ ಒಂದೇ ಇದೇ ಇದಕ್ಕೆ ಬರಲ್ಲ, ಎರಡು ಟಚ್ ಅಪ್ ಇರ್ಬೇಕು, ಕೊಟ್ಟಿಗೆ ಗೊಬ್ಬರ ಮತ್ತೆ ಸರ್ಕಾರಿ ಗೊಬ್ಬರ ಎರಡು ಟಚ್ ಅಪ್ ಇದ್ರೆ ಮಾತ್ರ ಗಿಡ ಬೆಳವಣಿಗೆ ಬರುತ್ತೆ. ಆಗ್ಲೆಲ್ಲ ಪದೇ ಪದೇ ಬೆಳೆಯನ್ನ ಅದನ್ನ ತೆಗಿಯಕ್ ಬರಲ್ಲ ಸರ್, ವರ್ಷದಲ್ಲಿ 2 ಬೆಳೆ ತಗೋಬಹುದು ಮನಸ್ಸು ಮಾಡಿ, ಅದು ಒಂದ್ಸರಿ ನಾವು ತೆಗದ್ವಿ ಸರ್. ಈಗ ಪ್ರಾರಂಭದಲ್ಲಿ ಯಾವ ದಾಯದಲ್ಲಿ ನಾಟಿ ಮಾಡಿದ್ರ ನೀವು ಸರ್? 12 ಅಡಿ ದಾಯ. ಈಗ ಗುಂಡಿ ಎಷ್ಟು ಆಳವಾಗಿ ಹೊಡೆದ್ರ? ಆ ಗುಂಡಿಯಲ್ಲಿ ಏನಾದ್ರು ತಳ ಗೊಬ್ಬರವಾಗಿ ಏನಾದ್ರು ಈ ಒಂದು ಕೊಟ್ಟಿಗೆ ಗೊಬ್ಬರ ಹಾಕಿ ಸಸಿನ ನಾಟಿ ಮಾಡಿದ್ರೆ? ಹ್ಮ್ ಸರ್, ಕೊಟ್ಟಿಗೆ ಗೊಬ್ಬರ ಒಂದು ಒಂದು ಪುಟ್ಟಿ ಬರುತ್ತಲ್ಲ ಸರ್, ಆ ಒಂದು ಪುಟ್ಟಿ 1.5 ಅಡಿ ಗುಂಡಿ ಹೊಡಿಸಿ ಒಂದೊಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ತುಂಬಿ ಅವಕ್ಕೆ ಡ್ರಿಪ್ ಮುಖಾಂತರ ನೀರನ್ನು ಕೊಟ್ಟಿರ್ತೀವಿ. ಆಮೇಲೆ ಇದು ಗಿಡ ಸಸಿ ಸ್ವಲ್ಪ ಬಂದಂಗಲ್ಲ ಅವಕ್ಕೆ ಸಾಲಿಬಾರ್ ಗೊಬ್ಬರ ಅಂತ ಬರುತ್ತೆ ಸರ್, ಸಾಲಿಬಾರ್ ಗೊಬ್ಬರ ಬಿಡ್ಕಂತ ಮಾಡ್ಕೊಂತ ಬಂದಿದ್ವಿ ಸರ್ ನಾವು ಬೆಳೆಸಂತ. ಈಗ ಪ್ರಾರಂಭದಿಂದಲೇ ನೀವು ಡ್ರಿಪ್ ವ್ಯವಸ್ಥೆ ಮಾಡಿದ್ರ? ಹೌದು ಸರ್, ಪ್ರಾರಂಭದಿಂದ ಡ್ರಿಪ್ ವ್ಯವಸ್ಥೆ ಸರ್. ಅದಿಲ್ಲದ್ರೆ ಮತ್ತೆ ಹೇಗೆ ಬೆಳೆಯೋದು? ಅಲ್ಲ, ಆಯಿ ನೀರು ಏನಾದ್ರೂ ಬಿಟ್ಟು ಬೆಳೆಸಿದ್ರೆ? ಅದು ಆಯಿ ನೀರಿಗೆ ಬರಲ್ಲ ಸರ್, ಅದು ಆಯಿ ನೀರಿಗೆ ಕೆಟ್ಟೋಗುತ್ತೆ. ಅದು ಏನಾದ್ರೂ ಡ್ರಿಪ್ ಮುಖಾಂತರನೇ ಕೊಡ್ಬೇಕು. ಅದು ನಾವು ಕ್ರಾಪ್ ಅಂದ್ರೆ ಬೆಳೆ ಕ್ರಾಪ್ ಬಿಡ್ತೀವ, ಆ ಬೆಳೆ ಕ್ರಾಪ್ ಬಿಟ್ಟಾಗ ಒಂದು ದಿನಕ್ಕೆ 1 ತಾಸು ಅಷ್ಟೇ ಕೊಡಬೇಕು. 1 ತಾಸು ಅದನ್ನ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದ್ರೂ ಒಂದು 1.5 ತಾಸು ಅಂತ ಅಷ್ಟೇ ಕೊಡ್ಬೇಕು ಸರ್, ಅದ್ರ ಮೇಲೆ ಕೊಡಕಾಲ ನೀರ. ಯಾವ ಹಂತದಲ್ಲಿ ಎಷ್ಟೆಷ್ಟು ನೀರ್ ಬೇಕು ಅಷ್ಟೆ ಕೊಡ್ಬೇಕಾಗುತ್ತೆ? ಹೆಚ್ಚು ಕೊಟ್ರೆ ಅದು ಬೆಳೆ ಹಾಳಾಗುತ್ತೆ? ಬೆಳೆ ಆಗುತ್ತೆ ಸರ್. ಅದು ಯಾಕಪ್ಪ ಅಂದ್ರೆ ಹೂವು ಫ್ಲವರ್ ಬರುತ್ತಲ್ಲ ಅದ್ರದ್ದು, ಆ ಫ್ಲವರ್ ಉದುರಿ ಹೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ನೀರ್ ಕೊಟ್ರೆ. ನಾವು ಆ ಒಂದು ಹೀಟ್ ಪ್ರೆಷರ್ ನೋಡಿ ನೋಡಿ ನಾವು ಸೂರ್ಯನ ಶಾಖ ನೋಡಿ ಬಿಟ್ಟು ಕೊಡ್ಬೇಕು. ತಂಪು ವಾತಾವರಣ ಇದ್ದಾಗ ಜಾಸ್ತಿ ನೀರು ಬೇಕಾಗಲ್ಲ ಸರ್ ಅದಕ್ಕೆ. ಅದು ನೀರು ಕಡಿಮೆ ಒಂದು ವ್ಯವಸ್ಥೆ ನೀರು, ಅದು ಬೆಳೆ ಕಡಿಮೆ ನೀರು ಕೊಟ್ರೆ ಸಾಕು. ಈಗ ಪ್ರಾರಂಭದಲ್ಲಿ ಈಗ ನಾಟಿ ಮಾಡಿದ್ರಲ್ಲ ದಾಳಿಂಬೆಯನ್ನ, ಪ್ರತಿ ಒಂದ್ ಸಸಿಗೆ ಎಷ್ಟು ಹಣ ಕೊಟ್ಕೊಂಡು ಬಂದಿದ್ರೆ ಸರ್? ನಾವು ಅಲ್ಲಿ ಇದ್ರಕ್ಕೆ 11 ರೂಪಾಯಿ ಗೋಟಿ ನಾವು ಅವತ್ತಿನ ಇದ್ರಕ್ಕೆ ಕೊಂಡ್ಕೊಂಡ್ ಬಂದಿದ್ ಸರ್. 11 ರೂಪಾಯಿ ಗೋಟಿ ಅಂತಾನೆ ನಮ್ಗೆ ಒಂದು 800 ಗೂಟಿ ತಂದಿದ್ವಿ ಸರ್. ಇಲ್ಲಿ ನಾವು ಇಲ್ಲೇ ಸ್ವತಃ ನಾವು ಸುತ್ತ ಪರದೆ ಹಾಕಿಂದು ನರ್ಸರಿಯಲ್ಲಿ ಸಾಕಿದ್ವಿ ಸರ್. ಅವನ್ನ ಒಂದು ಗಿಡಕ್ಕೆ 20 ರೂಪಾಯಿ ಖರ್ಚು ಬಂದ್ ಸರ್, ಅದು ಗೊಬ್ಬರ ಅದು ಇದು ಎಲ್ಲ ಹಾಕಿ ಬೆಳೆಸಿನ ಹೊತ್ತಿಗೆ ನಾವೇ ಸ್ವತಃ ಇದನ್ನ ಸಸಿ ತಯಾರು ಮಾಡ್ಕೊಂಡ್ವಿ ಸರ್ ನಾವು. ಈಗ ಸಸಿ ನಾಟಿ ಮಾಡಿದ್ಮೇಲೆ ಏನೇನ್ ಕೆಲಸ ಮಾಡ್ಕೊಂತ ಬಂದ್ರೆ ಸರ್? ಅದರಲ್ಲಿ ಜಾಸ್ತಿ ಉಳುಮೆ ಮಾಡೋ ಆಗಿಲ್ಲ ಸರ್. ಏನು ನಮ್ಗೆ ಹುಲ್ಲು ಏನಾರು ಇದ್ರೆ ಅದನ್ನ ಸ್ವಲ್ಪ ಕುಂಟೆ ಹೊಡ್ಕೊಂತ ಇರ್ಬೇಕು ಸರ್ ಅಷ್ಟೇ, ಕುಂಟೆ ಹೊಡ್ಕೋಬೇಕು. ಆಮೇಲೆ ಲೇಬರ್ ಹಚ್ಚಿ ಬುಡಸುತ್ತ ಎಲ್ಲ ಗಿಡ ಕಿತ್ಕೋಬೇಕು. ಗಿಡ ಕಿತ್ಕೊಂಡ್ಬಿಟ್ಟು ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ಯಂತ ಆಮೇಲೆ ಗಿಡಗಳನ್ನ ಅದು ಒಳಗೆ ಒಂದೊಂದು ಗಿಡಗಳಿಗೆ ವಾಟರ್ ಶೂಟ್ ಅಂತ ಬರುತ್ತೆ ಅದು ಚಿಗುರು, ಅದನ್ನ ಆಗಿಂದಾಗೆ ಅಬ್ಸರ್ವ್ ಮಾಡ್ಕೊಂತ ಅದನ್ನ ಕಿತ್ಕೊಂತ ಇರ್ಬೇಕು ಸರ್. ಅದ್ ಕಿತ್ಕೊಂತ ಇದ್ರೆ ಮಾತ್ರ ಗಣ್ಣು ಚೆನ್ನಾಗ್ ಬರುತ್ತೆ ಅದ್ರ ಗಿಡ ಗಣ್ಣು. ಅವಾಗ ನಮ್ಗೆ ಫ್ರೀ ಆಗಿ ಬೆಳಕಂದು ಅವಾಗವಾಗ ಗಿಡನ ಎಲ್ಲ ಕಟ್ ಮಾಡ್ಕೊಂತ ಇರ್ಬೇಕು ಸರ್. ನಾವೇ ಮಾಡ್ತೀವಿ ಸರ್ ಕಟಿಂಗ್ ಫಸ್ಟ್ ಕಾಫಿ ಬರತಂಕಲ್ಲ ನಾವೇ ಮಾಡ್ಕೊಂತೀರಿ ಸರ್ ಅನ್ನ. ಈಗ ಕಳೆಗಳನ್ನ ಜಾಸ್ತಿ ನೀವು ಎಲ್ಲ ಕುಂಟೆ ಮುಖಾಂತರ ಕುಂಟೆ ಹೊಡೆದೆಲ್ಲ ತೆಗಿತೀವಿ ಅಂತ ಹೇಳಿದ್ರ. ಈಗ ಕುಂಟೆ ಆಯ್ಸ್ತೆ ಇರೋಂತ ಪರಿಸ್ಥಿತಿಯಲ್ಲಿ ಕಳೆಗಳು ಯಾವ ರೀತಿ ನಿರ್ವಹಣೆ ಮಾಡ್ತೀರ ಸರ್? ಅದೇ ಕಳೆನಾಶಕ ಅಂತ ಬಂದತ್ತಲ್ಲ ಸರ್, ಅದನ್ನ ಹೊಡಿಬಹುದು ಸರ್, ಏನಾಗಲ್ಲ ಫಸಲಿಗೆ ಅದ ಗಿಡಗಳಿಗೆ ಯಾವ್ದೇ ತರ ತೊಂದರೆ ಇಲ್ಲ, ಹೊಡಿಬಹುದು ಸರ್. ಅದೇ ಪದೇ ಪದೇ ಹೊಡೆಯೋ ಆಗಿಲ್ಲ, ಅದು ಸಮ್ಮರ್ ಅಂದ್ರೆ 6 ತಿಂಗಳಿಗೆ ಒಂದ್ಸರಿ ಹೊಡಿಬಹುದು ಸರ್ ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ ಸರ್ ಅದ್ರ. ಈಗ ಪದೇ ಪದೇ ಹೊಡೆಯೋದ್ರಿಂದ ಕಳೆನಾಶಕ ಏನು ಅಲ್ಲಿ ದುಷ್ಪರಿಣಾಮ ಬರುತ್ತೆ ಸರ್? ಬ್ಯಾಕ್ಟೀರಿಯಾ ವೈರಸ್ ಹೆಚ್ಚಾಗುತ್ತೆ ಸರ್ ಅದರಿಂದ. ಬ್ಯಾಕ್ಟೀರಿಯಾ ವೈರಸ್ ಹೆಚ್ಚಾಗಿ ಕಂಡು ಬಂದಲ್ಲಿ ನಮ್ಗೆ ಅದು ಬೆಳೆ ನಾಶ ಮಾಡೋ ಒಂದು ಶಕ್ತಿ ಕೂಡ ಅಲ್ಲಿರುತ್ತೆ ಸರ್ ಅದು ಬ್ಯಾಕ್ಟೀರಿಯಾಗೆ. ಹಂಗಾಗಿ ನಾವು ಅದನ್ನ ಜಾಸ್ತಿ ಉಪಯೋಗಿಸಂಗಿಲ್ಲ ಸರ್ ಕಳೆನಾಶಕ. ಈ ನಮ್ಮ ಕೈಲಿ ಸಾಧ್ಯ ಆದಷ್ಟು ಎತ್ತಿನ ಬೇಸಾಯ ಮಾಡಬಹುದು, ಅದು ಇಲ್ಲೇ ತನಕ ಗಿಡ ನಾಟಿ ಮಾಡಿ 8 ತಿಂಗಳವರೆಗೆ ಅಷ್ಟೇ ಸರ್. ಅದ್ರ ಮೇಲೆ ಮಾಡಬಾರ್ದು ಸರ್ ನಾವು ಬೇಸಾಯನ, ಯಾಕಂದ್ರೆ ಒಳಗಡೆ ಅರೆಹರಿಗೆ ಕೊಡ್ತಾ ಇರುತ್ತೆ, ಅವಕ್ಕೂ ಇದು ಮಾಡಂಗಿಲ್ಲ. ಆಮೇಲೆ ನೆಲ ಭೂಮಿನ ಸಡ್ಲ್ ಮಾಡಂಗಿಲ್ಲ, ಯಾವಾಗ್ಲೂ ಭೂಮಿ ಟೈಟ್ ಆಗಿರ್ಬೇಕು ಅದು ಗಿಡಕ್ ಮಾತ್ರ. ಈಗ ಬೇರೆ ಫಸಲ್ದಾರ ಅಡಿಕೆ ಅವಕ್ಕೆಲ್ಲ ಹೊಡಿಬಹುದು, ಸಾಕಷ್ಟು ಹೊಡಿಬಹುದು, ಬೇಸಾಯನ ಹೊಡಿಬಹುದು, ಅದು ಇಲ್ಲೇ ತನಕ ಅದು ಆದ್ರೂ ಫಸಲು ಬಿಡೋ ತನಕ. ಆಮೇಲೆ ಹೆಚ್ಚಿಗೆ ಹೊಡೆಯ ಆಗಿಲ್ಲ, ಅದು ವರ್ಷಕ್ಕೆ 1 ಸರಿ 2 ಸರಿ ಮಾತ್ರ ಉಳುಮೆಯನ್ನು ಮಾಡ್ಬೇಕು ಅಡಿಕೆ ಗಿಡದಾಗ. ಆದ್ರೂ ಈಗ ದಾಳಿಂಬೆ ಆದ್ರೂ ಅಷ್ಟೇ ಸರ್, ಅದು ನೀ ಬಂತಪ್ಪ ನಾವ್ ಇನ್ನೇನು ಗಿಡ ಕ್ರಾಪ್ ಕಟಿಂಗ್ ಮಾಡಿಸಿ ಕೈ ಬಿಡ್ತೀವಿ ಅಂದ್ ಬಳಕ ಅಲ್ಲಿದ್ದ ಆಮೇಲೆ ಬೇಸಾಯನ ಒಡೆಯೋ ಆಗಿಲ್ಲ ಸರ್, ಯಾವ್ದೇ ಕಾರಣಕ್ಕೂ. ಅದು ನೆಲ ಲೂಸ್ ಆಯ್ತಂದ್ರೆ ನಮ್ಗೆ ಅದು ಉತ್ತುವರಿ ಬರೋದಿಲ್ಲ, ಆಮೇಲೆ ಹಂಗಾಗಿ ಆದಾಯ ಕಡಿಮೆ ಆಗುತ್ತೆ, ಯಾವ್ದೇ ಕಾರಣಕ್ಕೂ ಬೇಸಾಯ ಒಡೆಯಾಗಿಲ್ಲ. ಆಮೇಲೆ ಎಲ್ಲ ಲೇಬರ್ದ ಕೆಲಸ. ಈಗ ಹೆಚ್ಚು ಕಳೆನಾಶ ಸಿಂಪಡಣೆ ಮಾಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂತ ಜೀವಕಣಗಳೆಲ್ಲ ನಾಶ ಆಗುತ್ತವೆ, ಒಂದ್ ಕಡೆ ಅವೆಲ್ಲ ನಾಶ ಆದ್ರೆ ಈ ಒಂದು ಬೆಳೆಗಳಿಗೆ ರೋಗ ಬರುತ್ತೆ ಅಂತ ಹೇಳ್ತೀವಿ. ಹೌದು ಸರ್, ಓಕೆ ಓಕೆ. ಅದರಿಂದ ನಮ್ಗೆ ಅನ್ನ ಜೀವಕೋಶಾಂಶ ಏನು ಪ್ರೋಟೀನ್ ಇರುತ್ತೆ ಎಲ್ಲ ನಾಶ ಆಗ್ಬಿಡುತ್ತೆ ಸರ್, ಕಳೆನಾಶಕ ಯಾವ ಕಾರಣಕ್ಕೆ ಒಡೆಯಾಗಿಲ್ಲ. ಮತ್ತೆ ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಒಂದ್ ಸರಿ ಮಾತ್ರ ಹೊಡ್ಕೋಬಹುದು ಸರ್, ಅದ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಪದೇ ಪದೇ ಅಂತೂ ಉಪಯೋಗಿಸಂಗಿಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕಿ ಅಂತ ನಾವು ಅದನ್ನೆಲ್ಲ ಮಾಡ್ಕೊಂತ ಇರ್ಬೇಕು ಸರ್. ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಅಂದ್ರೆ ವರ್ಷದಲ್ಲಿ ಎಷ್ಟು ಬಾರಿ ಕೊಟ್ಟರೆ ಯಾವ ಟೈಮ್ ನಲ್ಲಿ ಕೊಡ್ತೀರಾ ಸರ್? ಗಿಡ ಕಟ್ ಮಾಡ್ತೀವಲ್ಲ ಸರ್, ಅವಾಗ ಗಿಡ ಕಟ್ ಮಾಡಿ ಕೊಟ್ಲೆ ತಕ್ಷಣನೇ ಹಾಕ್ಬೇಕು ಸರ್ ಅನ್ನ. ಇಲ್ಲ ಗಿಡ ಕಟ್ ಮಾಡಕ್ಕಿಂತ ಮುಂಚೆನೆ ಹಾಕಿದ್ರೆ ನಡೀತದೆ ಸರ್, ಗಿಡ ಸ್ಟ್ರೆಂತ್ ಬರುತ್ತಾ, ಆ ಸ್ಟ್ರೆಂತ್ ಬರ್ಲಿಕ್ಕೆ ನಾವು ಹಾಕ್ಲೇಬೇಕು ಸರ್. ಹಂಗಾಗಿ ಜಾಸ್ತಿ ಇದನ್ನ ಸರ್ಕಾರಿ ಗೊಬ್ಬರ ಉಪಯೋಗ ಆಗಿಲ್ಲ, ಎರಡು ಅಷ್ಟೇ ಸಮಾನ ತೂಕವಾಗಿ ಅದನ್ನ ಕೊಡ್ಬೇಕು ಸರ್. ನಾವು ನೀರು ಕೂಡ ಅದ್ರಷ್ಟೇ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಡ್ಬೇಕು ಸರ್, ಹೆಚ್ಚಾಗಿ ನೀರು ಕೊಡೋಗಿಲ್ಲ. ನೀರು ಕೊಟ್ರೆ ಕೊಳೆ ರೋಗ ಬರುತ್ತೆ ಸರ್ ಗಿಡಗಳಿಗೆ, ಕೊಳೆ ರೋಗ ಬಂದ್ಬಿಟ್ಟು ಕಾಯೆಲ್ಲ ಉದುರೋಗ್ತದೆ ಸರ್ ಹಣ್ಣಿ ಬಂದಾಗ. ನಾವ್ ಏನಿದ್ರೆ ಔಷಧಿಯನ್ನು ಗಿಡಗಳಿಗೆ ವಾತ ಗಂಜನ ಆಮೇಲೆ ಕೊಡಿಗೆ ಗೊಬ್ಬರ ಯಥೇಚ್ಛವಾಗಿ ಸ್ವಲ್ಪ ಹಾಕ್ಯಂತ ಇರ್ಬೇಕು ಸರ್. ಈಗ ಒಂದ್ಸರಿ ಕ್ರಾಪ್ ತಗೊಂಡ್ ಅವಾಗ ಕೊಡಿಗೆ ಗೊಬ್ಬರ ಹಾಕ್ಬೇಕು, ಮತ್ತೆ ಕೈ ಬಿಡ್ತಾ ಇರ್ಬೇಕು. ಈಗ ಹೆಚ್ಚು ನೀರ್ ಕೊಟ್ರೆ ಈಗ ರೋಗ ಬರುತ್ತೆ ದಾಳಿಂಬೆ ಬೆಳೆಗೆ ಸಸಿಗೆ ಅಂತ ಹೇಳಿದ್ರ, ಈಗ ಮಳೆಗಾಲದಲ್ಲಿ ಹೆಚ್ಚು ಮಳೆಗಾಲ ಆಯ್ತು, ಅವಾಗ ನಿಮಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಬೆಳೆ ಮೇಲೆ ಸರ್? ಅದರಿಂದ ದುಷ್ಪರಿಣಾಮ ಏನ್ ಬೀಳ ಸರ್, ಯಥೇಚ್ಛ ಮಳೆಗಾಲ ಆದ್ರೆ ಈಗ ನೆಲ ನಾವು ಉಳುಮೆ ಮಾಡಿರಲ್ಲ, ನೆಲ ಟೈಟ್ ಆಗಿರುತ್ತೆ, ಏನ್ ಮಳೆ ಬಿದ್ದಿರ್ತಕ್ಕಂತ ತೇವಾಂಶ ಏನಿರುತ್ತೆ ಎಲ್ಲ ಕಡೆಗೆ ಹೋಗ್ತದೆ ಸರ್ ಅದರಲ್ಲ. ಅವಾಗ ಅವಾಗ ಸ್ವಲ್ಪ ಏನ್ ಬಾಳ ಮಳೆ ಅಂದ್ರೆ ಈಗ ಯಥೇಚ್ಛ ಇಟ್ಕೊಂಡಿರಲ್ಲ, ಅವಾಗವಾಗ ವಾತಾವರಣ ಹೀಟ್ ಬರ್ತಾ ಇರ್ತದೆ, ಹಂಗಾಗಿ ಅಲ್ಲಿಗೆ ಅಲ್ಲಿಗೆ ಅದು ಮ್ಯಾನೇಜ್ ಆಗ್ತದೆ ಸರ್. ಹಂಗೇನಿಲ್ಲ ಅಂದ್ರೆ ನೀವ್ ಹೇಳಿದ್ರಿ ಪ್ರಾರಂಭದಲ್ಲಿ ನಾವು ದಾಳಿಂಬೆ ಹಾಕಿರೋ ಭೂಮಿ ಕಲ್ಜಜ್ಜ ಅಂತ ಹೇಳಿದ್ರ, ಅಂದ್ರೆ ಹೆಚ್ಚು ಮಳೆಗಾಲ ಆದ್ರೆ ಅದು ಹೆಚ್ಚಿನ ನೀರು ಹಿಂಗಲ್ಲ, ಅದು ಹಿಂಗಲ್ಲ ಸರ್, ಅದು ಯಥೇಚ್ಛ ಮಳೆಗಾಲ ಹಿಂಗಲ್ಲ. ಹಂಗಾಗಿ ನೀರು ಕಡೆಗೆ ಬಿಟ್ಕೊಡ್ತದೆ ಸರ್, ಅದ್ ನೀರ್ ಇಟ್ಕೊಳ್ಳಿ ತೇವಾಂಶ ಹಿಡಿಯೋದಿಲ್ಲ, ಹಂಗಾಗಿ ನೀರ್ ಕಡಿಮೆ ತಗೊಳ್ತಕ್ಕಂತ ಪ್ರದೇಶ ಭೂಮಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕ್ ಸರ್. ಆಮೇಲೆ ಆದಷ್ಟು ಈಗ ಮಟ್ಟಿ ಹೊಲಗಳ ತರ ಟೈಪ್ ಬರುತ್ತೆ ಸರ್, ಬಗಡೆ ನೆಲಗಳು, ಅಲ್ಲಿ ಮಾತ್ರ ನಾವು ನಾಟಿ ಮಾಡ್ಬೇಕು ಸರ್. ಈಗ ತಗ್ಗನ್ನೆಲ್ಲ ಮಾಡಕ್ ಬರಲ್ಲ ಸರ್, ಯಾವ ಕಾರಣಕ್ಕೆ ನಾಟಿ ಮಾಡಿದ್ರೆ ಅಂದ್ರೆ ಸಸಿ ಇರಲ್ಲ, ಕಾಯಿ ಬಿಡೋದಿಲ್ಲ. ಅದು ಅಂದ್ರೆ ಆದಷ್ಟು ನಮ್ಮ ಕೃಷಿಕರು ಮಳೆಗಾಲ ಜಾಸ್ತಿ ಆದಾಗ ಹೆಚ್ಚು ನೀರು ಇಂಗುವಂತ ಭೂಮಿಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಹೌದ್ ಸರ್, ಓಕೆ ಸರ್. ಅದನ್ನ ನಾವು ಕಂಪಲ್ಸರಿ ನಾವ್ ಅದನ್ನ ಮಾಡ್ಕೇನ್ಲೇಬೇಕು ಸರ್, ಅದನ್ನ ಸಮತಲನ ಭೂಮಿಯಲ್ಲಿ ಮಾಡಕ್ ಬರಲ್ಲ ಸರ್. ಅದನ್ನ ಸ್ವಲ್ಪ ಡೌನ್ ಇರ್ಬೇಕು, ಈ ತರ ಡೌನ್ ಇರೋ ಹೊಲಗಳಿಗೆ ಮಾಡ್ಬೇಕು ಸರ್. ಏನಾಗಲ್ಲ ಅಂದ್ರೆ ನೀರು ನಿಲ್ಲಬಾರ್ದು ಅಷ್ಟೇನ, ನೀರು ಕಡೆಗೆ ಹೋಗ್ತಿರ್ಬೇಕು. ಅದು ಈಗ ದಾಳಿಂಬೆ ಸಸಿ ನಾಟಿ ಮಾಡಿದ್ರಲ್ಲ, ನಾಟಿ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ರೋಗಗಳು ಏನಾದ್ರು ಕಂಡು ಬಂದ್ವ? ಹೌದ್ ಸರ್, ಕಂಡು ಬರುತ್ತೆ, ಅದು ಲಾಸ್ಟ್ ಫೈನಲ್ ಇದಕ್ಕೆ ಕಂಡು ಬರುತ್ತೆ ಸರ್. ಈಗ ಎಷ್ಟು ತಿಂಗಳ ಸಸಿ ಇದ್ದಾಗ ಈ ರೋಗಗಳು ಬಂದ್ವು ಅಂತ ಹೇಳಿದ್ರೆ, ಯಾವ್ಯಾವ ರೋಗಗಳು ಬಂದ್ವು ಅಂತ ಹೇಳಿದ್ರೆ? ಅದಕ್ಕೆ ಡ್ರೈ ಬ್ರೇಕ್, ಆಮೇಲೆ ಎಲೆ ಚಿಕ್ಕಿ ರೋಗ, ಕಾಯಿ ಮಚ್ಚೆ ರೋಗ, ಕೊಳೆ ರೋಗ, ಕಾಯಿಗೆ ಸನ್ಬರ್ನ್, ಸನ್ಬರ್ನ್ ಅಂದ್ರೆ ಶಾಖದಿಂದ ಅದು ಯಥೇಚ್ಛ ಬಿಸಿಲು ಬಿಡಂಗಿಲ್ಲ, ಸನ್ಬರ್ನ್ ಆಗುತ್ತೆ. ಆಮೇಲೆ ಬೂದಿ ರೋಗನು ಅದು ಬರುತ್ತೆ. ಈಗ ಅದಟ್ಟಿಗೆದಾಗ ಆರಿಂದ ಆರಿದ್ದ ಒಣಕಿಂತ ಒಣಕಿಂತ ಹೋಗ್ತಾ ಇರುತ್ತೆ, ಅದು ಒಂದು ಹುಳ ಇರುತ್ತೆ ಸರ್. ಅದು ಆ ಹುಳನ್ನ ಅದು ಒಂದು ಅರೆ ತುದಿ ಅರೆ ಕಟ್ ಮಾ ಒಳಗೆ ಕೊರಿತಾ ಇರುತ್ತೆ, ಆ ಹಿಂದ್ಗಡೆ ಹಚ್ಚಗಿರುತ್ತೆ, ಮುಂದ್ಗಡೆ ಒಣಕ್ಯಂತ ಹೋಗ್ತಾ ಇರ್ತದೆ, ಅದು ನಾವು ಅಬ್ಸರ್ವ್ ಮಾಡ್ಲೇಬೇಕು. ಆಮೇಲೆ ಬಡ್ಡೆ ಹುಳ ಕೊರಿತಾ ಇರ್ತದೆ, ಫಸ್ಟ್ ಪಾಲ ಅಂದ್ರೆ ಬಡ್ಡೆನೆ ನಾವು ಮೇನು, ಆ ಬಡ್ಡೆ ಹುಳ ಬೀಳುತ್ತೆ ಇಲ್ಲ ಅಂತ ನೋಡ್ಕೊಂತ ಇರ್ಬೇಕು. ಅದು ಯಾವ ತರ ಅಂದ್ರೆ ಮರಗಳು ಸಾಮಾನ್ಯವಾಗಿ ಕೊರಕ ಅಂತ ಹೋಗ್ತಿರ್ತಲ್ಲ, ಅದರಿಂದ ತೌಡ್ ಬರ್ತಾ ಇರ್ತಾರ ಕಡೆಗೆ, ಆ ಬಡ್ಡೆಯಲ್ಲಿ ಆ ತೌಡ್ ಬಿಡತಲೇ ಇರ್ತದೆ. ನಾವ್ ಅದನ್ನ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಮಾಡ್ಬೇಕು ಸರ್. ನಾವು ಇಂಜೆಕ್ಷನ್ ಸಾಕಷ್ಟು ನಾನು ಮಾಡಿನ ಸರ್ ಇಂಜೆಕ್ಷನ್ ಗಿಡಗಳಿಗೆ. ಇಂಜೆಕ್ಷನ್ ಯಾವ ತರ ಅಂತ ಅಂದ್ರೆ, ಈಗ ಒಂದು ಕಬ್ಬಿಣದ ಒಂದು ತಂತಿ ದಬ್ಬಳ ಅಂತಾರ ಸರ್, ಆ ತಂತಿ ತಗೋಬೇಕು ಫಸ್ಟ್ ಏನ, ಅದೆಲ್ಲಿ ತೂತ್ ಮಾಡಿರ್ತ ನೋಡಿ ಆ ಜಾಗದಲ್ಲಿ ಅದನ್ನ ಕರೆಕ್ಟ್ ಒಳಗಿಟ್ಟು ಸ್ವಲ್ಪ ರಂಧ್ರ ಜಾಸ್ತಿ ಮಾಡ್ಕೊಳಕ್ ಸರ್ ನಾವನ್ನ. ಆಮೇಲೆ ನಾವು ಒಂದು ಡಬ್ಬೆಯಲ್ಲಿ ಔಷಧಿ ಹಾಕಬೇಕು, ಒಂದು ಡಬ್ಬೆಯಲ್ಲಿ ಔಷಧಿ ಹಾಕೊಂಡ್ಬಿಟ್ಟು ಆ ಸಿರಂಜಿ ಟ್ಯೂಬ್ ಇರುತ್ತಲ್ಲ ಸರ್, ನಮ್ಮ ಮನುಷ್ಯರಿಗೆ ಅಥವಾ ದನಿಗಳಿಗೆ ಮಾಡಿರ್ತ ಖಾಲಿ ಟ್ಯೂಬ್ ಇರುತ್ತಲ್ಲ, ಅದನ್ನ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಎಳ್ಕೊಂಡ್ಬಿಡ್ಬೇಕು ಸರ್. ಎಳ್ಕೊಂಡ್ಬಿಟ್ಟು ಅದೇಲಿ ತೂತ್ ಮರಿದ ಅಲ್ಲಿಗೆ ಇಟ್ಟು ಪುಷ್ ಮಾಡ್ಬೇಕು ಸರ್ ಅನ್ನ. ಔಷಧಿ ಒಳಗಡೆ ಹೋಗ್ಬೇಕು, ಅದು ಒಳಗಡೆ ಹೋದ್ಮೇಲೆ ಗೋಧಿ ಹಿಟ್ಟು ಆಯ್ತು ಮೈದಾ ಹಿಟ್ಟು ಕಲಸಿ ಅದು ಹೋಲ್ ಮಾಡಿರ್ತಲ್ಲ ಅದಕ್ಕೆ ಔಷಧಿ ಬಿಟ್ಟಿರ್ತೀವಲ್ಲ ಅದನ್ನ ಪ್ಯಾಕಿಂಗ್ ಮಾಡ್ಬೇಕು ಸರ್ ಅನ್ನ. ಅದು ಮೊದಲನೇ ನಿಯಂತ್ರಣ, ಅದು ಸಾಮಾನ್ಯ ಬಂದೇ ಬರುತ್ತೆ ಸರ್, ಯಾವ ಕಾರಣಕ್ಕೆ ಬಿಡಲ್ಲ ಅದನ್ನ ಅಬ್ಸರ್ವ್ ಮಾಡ್ಬೇಕು ನಾವನ್ನ. ಯಾವ ಔಷಧಿ ಆ ತರ ಇದ್ ಮಾಡ್ತೀರ ಬಳಸ್ತೀರ? ಕೊರಜಿನ್. ರೋಗ ಬಂದಾಗ ಈ ತರದೇ ಔಷಧಿ ಹೊಡಿಬೇಕು ಅಂತ ಹೇಳಿ ಈ ತೋಟಗಾರಿಕೆ ಇಲಾಖೆಗಳನ್ನ ಏನಾದ್ರೂ ಭೇಟಿ ಮಾಡಿ ಅಲ್ಲಿನ ಒಂದು ಅಧಿಕಾರಿಗಳ ಸಂಪರ್ಕದಿಂದ ನೀವು ಸಿಂಪರಣೆ ಮಾಡ್ತೀರಾ? ಅವರು ಒಂದು ನೋಡಿಬಿಟ್ಟು ಪ್ಲಾಟ್ ಬರ್ಕೊಂಡ್ ಕೊಡ್ತಾರೆ, ಇಷ್ಟು ಗಿಡಗಳಿಗೆ ಇಷ್ಟು ಔಷಧಿ ಇಂತದ ಇಂತದ ಹೊಡಿಬೇಕು, ಬೇವಿನ ಹಿಂಡಿ ಜಾಸ್ತಿ ಯೂಸ್ ಮಾಡ್ತೀವಿ, ಬೇವಿನ ಒಂದು ಹಿಂಡಿ, ಅದು ಬೇವಿನ ಒಂದು ರಸಾಂಶವನ್ನು ನಾವು ಸಿಂಪಡಣೆ ಮಾಡ್ಲೇಬೇಕಾಗತ್ತೆ. ಆ ಒಂದು ನಿಯಂತ್ರಣ ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಸರ್, ಬೇವಿಂದ ಜಾಸ್ತಿ ಉಪಯೋಗಿಸ್ಬೇಕು ನಾವು, ಅದನ್ನ ಜಾಸ್ತಿ ಬರೆಯೋದು ನಮ್ಗೆ. ಒಂದು ಗಿಡಗಳಿಗೆ 100 ಗ್ರಾಮ್ ಅಂತೆ ಹಿಂಡಿ ಬರ್ತಿರ್ತಾರೆ, ಆಮೇಲೆ ಅದೇ ರೀತಿ 100 ಗ್ರಾಮ್ ಅದನ್ನು ಕೊಟ್ರೆ ಇನ್ 100 ಗ್ರಾಮ್ ಬೇರೆ ಗೊಬ್ಬರ, ಅದು ಸರ್ಕಾರಿ ಗೊಬ್ಬರ, ಅದರಂತೆ ಬರ್ತಾ ಇರ್ತಾರೆ ಸರ್ ನಾವು ಡಾಕ್ಟರ್. ಈಗ ರೋಗ ಅಂತಂದ್ರೆ ಯಾವ ಹಂತದಲ್ಲಿ ಹೆಚ್ಚಾಗಿ ಬರುತ್ತೆ? ಏನು ಹೂ ಬಂದಾಗ ಬರುತ್ತಾ, ಏನ್ ಸಸಿ ಇದ್ದಾಗ ಬರುತ್ತಾ, ಏನ್ ಹಣ್ಣಿಗೆ ಬಂದಾಗ ಬರುತ್ತಾ? ಸರ್ ಅದು ಹೂ ಬಿಟ್ಟ ಮೇಲೆ ಬರುತ್ತೆ ಸರ್. ಸಸಿ ಇದ್ದಾಗ ಏನ್ ರೋಗ ಬರಲ್ಲ? ಸರ್ ಚಿಕ್ಕ ಸಸಿ ಇದ್ದಾಗ ಬರೋದೇ ಇಲ್ಲ. ನಾವೇನು ಈಗ 12 ತಿಂಗಳಿಗೆ ನಾವು ಹೂ ಬಿಡ್ತೀವಿ, ಕೆಲವರು 8 ತಿಂಗಳಿಗೆ ಬಿಡ್ತಾರೆ. 8 ತಿಂಗಳಿಗೆ ಬಿಡಬಾರ್ದು, ತುಂಬಾ ತಪ್ಪು. ನಾವು ರೈತರು ಮಾಡ್ತಕ್ಕಂಥದ್ದು ಅದು ತಪ್ಪು ಅಂದ್ರೆ 8 ತಿಂಗಳಿಗೆ ಬಿಡಬಾರ್ದು. ಈಗ ಒಂದ್ ಸ್ವಲ್ಪ ಅದಕ್ಕೆ ಏಜ್ ಅಂತ ಇರುತ್ತೆ, ಆ ಏಜ್ ಮೇಲೆ ಬಿಡ್ಗಂದ್ರೆ ಮಾತ್ರ ಅದು ನಮಗೆ ಒಳ್ಳೆ ಫಸಲು ಕೊಡುತ್ತೆ. ಈ ಗಿಡ ದಷ್ಟಪುಷ್ಟಿಯಾಗಿ ಬಂದಿರಬೇಕು, ಅಂತ ಸಂದರ್ಭದಲ್ಲಿ ನೀವು ಹಣ್ಣಿ ಬಿಡ್ಕೋಬೇಕು ಅಂತ ಹೇಳ್ತೀರಾ? ಅದು ಎಲ್ಲಾ ಟೈಮಿಗೂ ಬಿಡಕ್ ಬರಲ್ಲ ಸರ್. ನಾವು ಗಿಡ ಕನಿಷ್ಠ ಅಂದ್ರೆ 14 ತಿಂಗಳು ಬೇಕೇ ಬೇಕು ಸರ್. 14 ತಿಂಗಳು ಅಂದ್ರೆ ಅಲ್ಲಿ ವರ್ಷದ ಮೇಲೆ 2-3 ತಿಂಗಳು ಆಗುತ್ತೆ, ಬಿಟ್ಕಂದ್ರೆ ನಡೀತ ಸರ್ ಅದ. ಈಗ ದಾಳಿಂಬೆಯನ್ನ 12 ಅಡಿ ದಾಯದಲ್ಲಿ ನೀವು ನಾಟಿ ಮಾಡಿದ್ರ ಅಂದ್ರೆ ಒಳಗೆ ಅಂತರ್ ಬೆಳೆಯಾಗಿ ಏನಾದ್ರೂ ಬೆಳಿಬಹುದು ಸರ್? ಆದ್ರೆ ಅಂತರ ಬೆಳೆ ಅಂತಂದ್ರೆ ಜಾಸ್ತಿ ಲಾಂಗ್ ವೆರೈಟಿ ಮಾಡಕ್ ಆಗಲ್ಲ ಸರ್. ಪಪ್ಪಾಯಿ ಮಾಡ್ಬೋದು ಸರ್, ಪಪ್ಪಾಯಿ ಅಂದ್ರೆ 8 ತಿಂಗಳು ಫಸಲು ಬಂದಿರುತ್ತೆ. ಆದ್ರ ಜಾಸ್ತಿ ಮಾಡಲ್ಲ ಸರ್ ಅನ್ನ. ನಾವೇನು ಕಡಿಮೆ ಅಲ್ಪ ಬೆಳೆ ಯಾವ್ದು ಚೆಂಡು ಹೂವು ಇದು ಅವ್ರೆ ಟಮೆಟೊ ಅದ್ರ ಮೇಲೆ ಮಾಡಕ್ಕಾಗಲ್ಲ ಸರ್. ಪಪ್ಪಾಯಿ ಅಂತಂದ್ರೆ ಇನ್ನೂ ದೊಡ್ಡ ದಾಯ ಮಾಡಿರ್ತಾರೆ, ಸೆಂಟರ್ ದಾಯ ಮಾಡ್ಕೊಂಡಿರ್ತಾರೆ, ಹಂಗಾಗಿ ಅವು ಜಲ್ದಿ ಬಂದು ಹೋಗ್ಬಿಡ್ತದ. ಆಮೇಲೆ ನೆಕ್ಸ್ಟ್ ಇವು ಬೆಳವಣಿಗೆ ಆಗ್ತಾರ. ನಾವು ಮಾಡಿದ್ವಿ ಸರ್, ಇಲ್ಲ ಅಂತಲ್ಲ, ಇತ್ತೀಚೆಗೆ ನಾವು ಮಾಡದ್ಬಿಟ್ಟು ಅವು ಮೊದಲೆಲ್ಲ ಮಾಡ್ತಿದ್ವಿ ಸರ್ ನಾವೆಲ್ಲ. ಈಗ ಸಾಕಷ್ಟು ಕಡೆ ನಮ್ಮ ಕೃಷಿಕರು ಈ ಒಂದು ದಾಳಿಂಬೆಯಲ್ಲಿ ಅರಬೇವನ್ನ ಬೆಳೀತಾ ಇದ್ದಾರೆ ಅಂತಂದ್ರೆ ಆ ರೀತಿ ನೀವು ಅರಬೇವು ಬೆಳಿಬೇಕಂತ ಅನಿಸ್ತಿಲ್ವ? ಇಲ್ಲ ಸರ್, ನಮ್ಗೆ ಅರಬೇವು ಅದರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸರ್. ಯಾಕಪ್ಪಂದ್ರೆ ಒಂದ್ ಪ್ಲಾಟ್ ಮಾಡಿದ ಬಳಿಕ ಇನ್ನೊಂದನ್ನು ಸಸಿ ಇಡಬಾರ್ದು ಸರ್. ಯಾಕಪ್ಪಂದ್ರೆ ಇದರದ್ದೇ ಒಂದು ಬೇರೆ ಒಂದು ಗುಣ ಆಗುತ್ತೆ, ಅದರದ್ದೇ ಒಂದ್ ಬೇರೆ ಗುಣ ಇರುತ್ತೆ. ಈ ಎರಡು ಮಿಶ್ರಣ ಮಾಡ್ಕೊಂಡ್ಬಿಟ್ರೆ ನಾವು ಏನಾಗುತ್ತೆ ಅಂದ್ರೆ ಇತ್ಲಾಗ ಅದು ಬೆಳೆಯಲ್ಲ, ಇತ್ಲಾಗ ನಾವು ಇದನ್ನು ಬೆಳೆಯಲ್ಲ ಸರ್. ಹಂಗಾಗಿ ನಾವು ಯಾವ್ದಾರ ಒಂದ್ ಆಯ್ಕೆ ಮಾಡ್ಕೋಬೇಕು ಸರ್. 14 ತಿಂಗಳಿಗೆ ಹಣ್ಣಿ ಬಿಟ್ಕೊಂಡಿವಿ ಅಂತ ಹೇಳಿದ್ರ, ಈಗ ಹೂ ಆಯ್ತು, ಈಚ ಆಯ್ತು, ಹಣ್ಣಾಯ್ತು, ಅಂತ ಸಂದರ್ಭದಲ್ಲಿ ಅಂದ್ರೆ ಈ ಚಿಟ್ಟೆಗಳ ಒಂದು ಅವಳಿ ಜಾಸ್ತಿ ಇತ್ತು ಅಂದ್ರೆ ಚಿಟ್ಟೆ ಒಂದು ಹಣ್ಣಿ ಮೇಲೆ ಕೂತ್ಕೊಂಡು ಅಂದ್ರೆ ಆ ಹಣ್ಣೆ ಡ್ಯಾಮೇಜ್ ಆಗುತ್ತೆ. ಆ ತರ ಏನಾದ್ರೂ ನಿಮ್ಮ ಒಂದು ಬೆಳೆಯಲ್ಲಿ ಸಮಸ್ಯೆ ಬಂತ? ಹೌದ್ ಸರ್, ಬಂತ್ ಸರ್. ಅದು ಆಗಸ್ಟ್ ತಿಂಗಳಲ್ಲಿ ಬಂತು ನಮ್ಗೆ. ಅದನ್ನ ನಾವು ರಾತ್ರಿ ಹೊತ್ತು ಹೋಗಿ ಈಗ ಫಸ್ಟ್ನೇ ಸರಿ ನಮ್ಗೆ ಇದನ್ನ ಪರದೆ ಕೊಟ್ಟಿರಲ್ಲ ಸರ್. ನಾವು ಸರ್ಕಾರದ ಅಪ್ಲಿಕೇಶನ್ ಹಾಕಿದ್ವಿ, ಅದು ಬರಲಿಕ್ಕೆ ತಡ ಆಯ್ತು. ಹಂಗಾಗಿ ಸರ್ ನೋಡ್ಕೊಂಡ್ ಬಂದಿ ಸರ್, ಅದು ಊಜಿ ಅಂತ ಬರುತ್ತೆ ಅಥವಾ ಇನ್ನೊಂದ್ ಹೆಸರು ಮಾತ ಅದಕ್ಕೆ ನೋಣದ ಹೆಸರು ಊಜಿ ಅಥವಾ ಮಾತ. ಅದು ಆಗಸ್ಟ್ ತಿಂಗಳಾಗ ಆಗಸ್ಟ್ 15 ಚಾಲೋ ಆಗ ಸರ್. ಅದು ಹಣ್ಣಿಗೆ ಹಣ್ಣಿಗೆ ಒಂದ್ಸರಿ ಬಂದ್ ಹಿಂಗ್ ಸರ್ ಕುಂತು ಹೋದ್ರೆ ಮನುಷ್ಯನಿಗೆ ಯಾವ ತರ ಸೂಜಿ ಮಾಡ್ತಾರ ಆ ತರ ಒಳಗಡೆಗೆ ಹೋಗ್ಬಿಟ್ಟು ಅದನ್ನ ರಸವನ್ನು ಎಳ್ಕೊಂಡ್ ಕಡಿ ಬರ್ತಾರೆ. ಎಳ್ಕೊಂಡ್ ಕಡಿ ಬಂದ್ಬಿಟ್ಟು ಹೋಗ್ಬಿಡ್ತಾರ ಕಡಿಗೆ. ನಾವ್ ಹಂಗಾಗಿ ಅದನ್ನ ನಾವು ಫಸ್ಟ್ನೇ ದಿವಸ ಒಂದ್ ದಿವಸ ನೋಡಿ ಬಿಡಕ ತಿರ್ಗ ದಿವಸ ಆಮೇಲೆ ನಾವು ಡಾಕ್ಟರ್ ಫೋನ್ ಮಾಡಿ ಕೇಳಿ ಸರ್ ಈ ತರ ಆಗ್ತೈತಿ ಏನ್ ಮಾಡಕ್ ಸರ್, ಈ ಸದ್ಯ ಎಮರ್ಜೆನ್ಸಿ ಏನ್ ಮಾಡಕ್ಕಾಗತ್ತ ಅಂತಂತ ಹೇಳಿದ್ರು. ಹೋಗಿ ಬ್ಯಾಟ್ರಿ ತಗೊಂಡ್ಬಿಟ್ಟು ರಾತ್ರಿ ಹೊತ್ತು ಇಡೀರಿ ಅಂತ ಹೇಳಿದ್ರು ಸರ್. ನಾವು ಕಂಟ್ರೋಲ್ ಮಾಡಿದ್ ಸರ್, ಬಿಡ್ಲಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ನಾನು ಮೂವರು ಹೋಗಿ 600 ಗಿಡ ಒಂದ್ ಕನಿಷ್ಠ ಅಂತಂದ್ರೆ 7 ಗಂಟೆಗೆ ಬರುತ್ತೆ ಅದು ಊಜಿ. 7 ಗಂಟೆಯಿಂದ ಬಂತಂದ್ರೆ 1 ಗಂಟೆ ಒಂದೂವರೆ ತಾಸು ಇರುತ್ತೆ ಸರ್. 1.5 ತಾಸಿಗೆ 3 ನಾವು ಕಂಪಲ್ಸರಿ ಅಣಿ ಬ್ಯಾಟ್ರಿ ಹಾಕಿಂತಿರಲ್ಲ ಸರ್, ಫುಲ್ ಫೋಕಸ್ ಅಣಿ ಬ್ಯಾಟ್ರಿ ತಂದ್ಬಿಟ್ಟು ಹೋಗಿ ಅದು ಕರೆಕ್ಟ್ ನಾವು ಇಲ್ಲಿ ಇಂಥದ್ರು ಬ್ಯಾಟ್ರಿ ಬಿಟ್ರೆ ಕೊನೆ ಗಿಡದಲ್ಲಿ ಇರಲಿಲ್ಲ ಅದು ಕಾಯಿಗೆ, ಅದು ಮಿರಿ ಮಿರಿ ಮಿರಿ ಮಿಂಚ್ತಾ ಇರೋದು. ಹೋಗಿ ಹಿಡ್ಕೊಂಡ್ಬರ್ತೀವಿ ಸರ್, 1 ಗಂಟೆಯಲ್ಲಿ ಇಡೀ ಪ್ಲಾಟನ್ ಅಡ್ಡ ಬಿಡ್ತಿದ್ವಿ ನಾವು. ಅಂದ್ರೆ ಅವನ್ನೆಲ್ಲ ಹಿಡಿದು ನಾಶ ಮಾಡ್ತೀವಿ? ನಾಶ ಮಾಡ್ತೀವಿ, ಹಿಡ್ಕೊಂಡು ಡಬ್ಬಿಯಲ್ಲಿ ಹಾಕ್ಬೋದು ಇಲ್ಲ ನಾಶ ಮಾಡ್ಬೋದು. ಅಂದ್ರೆ ಒಂದ್ ಸೀಸನ್ ಇರುತ್ತಪ್ಪ ದಾಳಿಂಬೆ ಅಂದ್ರೆ ಈ ತಿಂಗಳಲ್ಲಿ ಬಂದ್ರೆ ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಮಾರ್ಕೆಟ್ ನಲ್ಲಿ ಅಂತ ಹೇಳಿ ಒಂದು ರೈತರ ಒಂದು ಅಭಿಪ್ರಾಯ ಇದೆ. ಅಂದ್ರೆ ನೀವು ಹೆಚ್ಚಾಗಿ ಯಾವ ತಿಂಗಳಿಗೆ ಹಣ್ಣಿ ಬರಂಗ್ ಬಿಟ್ಕೊಳ್ತೀರಾ ಸರ್? ಅದನ್ನ ಜಾಸ್ತಿ ನಾವು 2 ಬೆಳೆ ಬಿಟ್ಟಿದ್ವಲ್ಲ ಸರ್, ನಾವು ಅದು ಡಿಸೆಂಬರ್ ತಿಂಗಳಾಗ ಬಿಡ್ತಂತೀವಿ ಸರ್. ಡಿಸೆಂಬರ್ ತಿಂಗಳ ಎಂಡಿಂಗ್ ನಾವು ಗಿಡ ಕಟ್ ಮಾಡಿಸಿ ಬಿಡ್ತಂತಿದ್ವಿ ಸರ್. ಶ್ರಾವಣದ ಒಳಗಡೆನೆ ಕಟ್ ಆಗ್ಬಿಡೋದು, ಒಳ್ಳೆ ರೇಟ್ಗೆ ಹೋಗೋದು ನಮ್ಗೆ. ಯಾಕಂದ್ರೆ ಶ್ರಾವಣದ ಒಳಗಾಗಿ ಬಂತಂದ್ರೆ ಒಳ್ಳೆ ಹಬ್ಬಗಳು ಇರುತ್ತೆ, ಮಾರ್ಕೆಟಿಂಗ್ ಸ್ವಲ್ಪ ಸೇಲಿಂಗ್ ಇರುತ್ತೆ, ಜಾಸ್ತಿ ಯಥೇಚ್ಛವಾಗಿ ಅವಾಗಲೇ ಹೋಗೋದು ಅದು. ಈಗ ನೀವು ಬೆಳೆದಂತ ದಾಳಿಂಬೆ ಹಣ್ಣು ಅಂದ್ರೆ ಪ್ರತಿ ಒಂದು ಹಣ್ಣು ಅಂದ್ರೆ ಗರಿಷ್ಠ ಅಂದ್ರೆ ಎಷ್ಟು ಗ್ರಾಮ್ ಬಂದಿದೆ? ಕನಿಷ್ಠ ಅಂದ್ರೆ 450 ಗ್ರಾಮ್ ಇಂದ 600 ಗ್ರಾಮ್ ವರೆಗೂ ನಾವು ತೆಗ್ದೇವೆ. ಅಂದ್ರೆ ಈ ರೀತಿ ಸೈಜ್ ಬಂತಂದ್ರೆ ಒಳ್ಳೆಯ ಒಂದು ಇಳುವರಿ ಅಂತ ಅನ್ಬೋದಲ್ವಾ? ಹೌದೌದು ಸರ್, 600 ಗ್ರಾಮ್ ಏನ್ ಬಂದಿತ್ತು ನಮ್ದು, ನಮ್ದಲ್ಲಿ 1/4 ಕೆಜಿಗಿಂತಲೂ ಜಾಸ್ತಿ ನಾವು ಬೆಳೆ ತೆಗ್ದಿ ನಾವು ಅದನ್ನ ಮಾರ್ಕೆಟ್ಗೆ ನಮ್ದು 1/5 ಗ್ರೇಡ್ ಆಗಿ ಹೋಗಿತ್ತು ಸರ್. ಈಗ ದಾಳಿಂಬೆ ಮಾರಾಟ ಅಂತಂದ್ರೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಮಾರಾಟದ ವ್ಯವಸ್ಥೆ? ಸರ್ ಮಾರಾಟದ ವ್ಯವಸ್ಥೆ ನಮ್ ಬೆಂಗಳೂರಲ್ಲಿ ನಮ್ದು ಮಂಡಿಗೆ ಹೊಡಿತಿದ್ವಿ ಸಾಕಷ್ಟು ಸರ್ ಅಂಗಡಿಗಳಿಗೆ ಕಳಿಸ್ತಿರ್ತೀವಿ. ಅವ್ರ ಅಲ್ಲಿದ್ದ ಪ್ಯಾಕಿಂಗ್ಸ್ ಬಂದು ಇಲ್ಲೇ ನಮ್ಮಲ್ಲಿ ಪ್ಯಾಕಿಂಗ್ ಮಾಡಿ ನಮ್ದು ಏನು ಗಾಡಿ ಬಾಡಿಗೆ ಅಂತ ಅಂತಾರೆ ಸರ್. ಹೋಗಿ ಮಾರ್ಕೆಟ್ಗೆ ಇವತ್ತು ನೈಟ್ ಹೋಯ್ತು ಅಂದ್ರೆ ನಾಳೆ ಬೆಳಗ್ಗೆ ಎಲ್ಲ ನಮ್ದು ಮಾರಿಬಿಟ್ಟು ಪಟ್ಟಿಯನ್ನು ಅಕೌಂಟ್ ಮುಖಾಂತರ ನಮ್ಗೆ ಮನಿ ಕಳಿಸ್ತಾರೆ. ಈಗ ದಾಳಿಂಬೆ ಹಣ್ಣೆಲ್ಲ ಕೆಂಪು ಕಲರ್ ಇರುತ್ತೆ, ಇದು ಕಟಾವಿ ಬಂದಿದೆ ಅಂತ ಹೇಳಿ ನೀವು ಯಾವ ರೀತಿ ಗಮನಿಸ್ತೀರಾ? ಸರ್, ಅದು ಫಸ್ಟ್ ಗೆ ಸ್ವಲ್ಪ ಗ್ರೀನ್ ಇರುತ್ತೆ, ಅದು ಬಂದಿರಲ್ಲ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಹಳದಿ ಕಲರ್ ಬರುತ್ತೆ, ಅವಾಗ್ಲೂ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಫುಲ್ ರೆಡ್ ರೆಡ್ ಬರೋಕ್ಕೂ ಸ್ವಲ್ಪ ಹಣ್ಣು ಮಿದು. ಈಗ ಫಸ್ಟ್ ಗೆ ಹಣ್ಣು ರಫ್ ಇರುತ್ತೆ ಸರ್, ಅದು ಗಟ್ಟಿ ಇರುತ್ತೆ, ಅದು ಬಂದಿರಲ್ಲ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಆಮೇಲೆ ಸ್ಮೂತ್ ಆಗುತ್ತೆ, ಬರ್ತಾ ಬರ್ತಾ ಹಣ್ಣಿಗೆ ಏಜ್ ಕಳೆದಂತೆ ಕಳೆದಂತೆ ಹಣ್ಣಿಗೆಲ್ಲ ಸ್ಮೂತ್ ಬರುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ ಸರ್ ಇದನ್ನ ತಬ್ಬನ್ನ. ನಾವು ಹೇಗೆ ಒಂದು ಎಕ್ಸಾಂಪಲ್ ಹೇಳಕಂತಂದ್ರೆ, ಒಂದ್ ಹಣ್ಣು ಕೀಳ್ತಿ ಸರ್ ಹಿಂಗೆ ಕಿದ್ಗಾನ ಅಡಿಗೆ ಅದು ಕರೆಕ್ಟ್ ಆಗಿ ಸ್ಮೂತ್ ಆಗಿ ಬರ್ಬೇಕು ಅಡಿಗೆ. ಅದು ಬರಲ್ ಕಾಯಿ ಟೈಟ್ ಆಗಿರುತ್ತೆ, ಅದನ್ನ ತುಂಬಾ ನಾವು ಇಂಜಿ ಇಂಜಿ ಕೇಳ್ಬೇಕದು, ಅವಾಗ ಗೊತ್ತಾಗುತ್ತೆ ನಮ್ಗೆ ಇದು ಹಣ್ಣು ಬಂದಿದೆ ಇದಿಲ್ಲ. ಲೂಸ್ ಆಗಿ ಯಾವ್ದು ಬರುತ್ತೋ ಅದು ಬಂದತ್ತಂತ ಪಕ್ಕ ನಮ್ಗೆ. ಈಗೆಲ್ಲ ಕಟಾವ್ ಮಾಡ್ತೀರಪ್ಪ ದಾಳಿಂಬೆ ಹಣ್ಣನ್ನ, ಕಟಾವ್ ಮಾಡಿ ಯಾವ ರೀತಿ ಅವನ್ನ ಐಟಮ್ ಮಾಡ್ತೀರ? ಈಗ ಫಸ್ಟ್ನೇ ಐಟಮ್, ಎರಡನೇ ಐಟಮ್, ಮೂರನೇ ಐಟಮ್ ಅಂತ ಈ ತರ ಮಾಡ್ತೀರ? ಸರ್ ಇದೆ, ಈಗ ಒಂದೇ ಸಮನಾಗಿ ಬರಲ್ಲ, ಸ್ವಲ್ಪ ಒಂದ್ ಹಣ್ಣು ಇಲ್ಲ ಕುಲ್ಲ ಇರುತ್ತೆ, ಒಂದೊಂದ್ ಸೈಜ್ ಜಾಸ್ತಿ ಇರುತ್ತೆ, ಒಂದೊಂದ್ ಕಡಿಮೆ ಇರುತ್ತೆ, ಅಥವಾ ಏನೋ ಒಂದ್ ಮಿಸ್ಟೇಕ್ ಆಗಿ ಒಂದೊಂದ್ ಚಿಕ್ಕೆ ಆಗಿರುತ್ತೆ. ಆ ಚಿಕ್ಕೆ ಆಗಿರ್ತಕ್ಕಂತ ಹಣ್ಣನ್ನು ಅದೇ ಒಂದು ಬಾಕ್ಸ್ ಇರ್ತೀವಿ ಸರ್ ನಾವು, ಅದು 10 kg ಬಾಕ್ಸ್ ಚೆನ್ನಾಗಿರ್ತಕ್ಕಂತ ಬಾಕ್ಸ್. ಈಗ A1, A2, A3 ಅಂತ ಇರುತ್ತೆ, ಆಮೇಲೆ SB ಅಂತ ಇರುತ್ತೆ. SB ಅಂತಂದ್ ಸ್ವಲ್ಪ ಅದು ಒಳ್ಳೆ ಗ್ರೇಡ್. ಈ ತರ ಎಲ್ಲ ಗ್ರೇಡ್ಗಳು ಮಾಡಿ ನಮ್ಗೆ 10 kg ಬಾಕ್ಸ್ ಅಂತೆ. ನಮ್ಮಲ್ಲಿ ಇಲ್ಲೇ ಖರೀದಿಗಾರರು ಬಂದು ಇಲ್ಲೇ ಖರೀದಿ ಮಾಡಿ ನಮ್ಮ ಪ್ಲಾಟ್ ಅನ್ನ ಖರೀದಿ ಮಾಡಿದಾಗ, ಈಗ ಸಪೋಸ್ ಫಸ್ಟ್ ಗೆನೆ ನಾವು 95 rupees ಕೊಟ್ಟಿದ್ವಿ ಕೆಜಿ, 95 rupees ಕೆಜಿ. ಅವಾಗ 10 kg ಬಾಕ್ಸ್ ಅವರೆಲ್ಲ ತಂದ್ರ, ಅವರ ಲೇಬರ್ಸ್ ಎಲ್ಲ ಕರ್ಕೊಂಡ್ ಬಂದಿರ್ತಾರೆ ಸರ್. ಆಮೇಲೆ ನಮ್ಗೆ ಕಟಾವಿಂದ ಏನಪ್ಪ, ನಾವು ಕಟಾವ್ ಮಾಡಿ ಕೊಡ್ಬೇಕಾಗತ್ತೆ ಸರ್. ಪಾಪ ಅವ್ರ ಲೇಬರ್ ಅಲ್ಲಿದ್ದ ಬರಲ್ಲ ಜಾಸ್ತಿ. ನಾವೊಂದೇನು ಕೂಲರ್ ಲೇಬರ್ಸ್ ಇಷ್ಟು ಕಟ್ ಮಾಡಿ ಕೊಟ್ರೆ ಅವರು ಇಲ್ಲೇ ಪ್ಯಾಕಿಂಗ್ ಮಾಡ್ಕೊಂಡ್ಬರ್ತಾರೆ ನಮ್ಮಲ್ಲಿ. ಈಗ ಕಟಾವ್ ಮಾಡೋ ಜವಾಬ್ದಾರಿ ನಿಮ್ದು, ಪ್ಯಾಕಿಂಗ್ ಜವಾಬ್ದಾರಿ ಎಲ್ಲ ಅವ್ರದ್ದು? ಹ್ಮ್ ಸರ್, ಕಟಾವ್ ಜವಾಬ್ದಾರಿ ನಮ್ದು, ಪ್ಯಾಕಿಂಗ್ ಮಾಡೋ ಜವಾಬ್ದಾರಿ. ಅವರು ಫಸ್ಟ್ ಒಂದ್ಸರಿ ನಮ್ಗೆ ತೋರಿಸ್ಕೊಟ್ಟಿರ್ತಾರೆ, ಇದೇ ತರ ಹಣ್ಣನ್ನು ನೀವು ಕಡಿ ಕೀಳ್ಬೇಕು, ಇದೇ ತರ ಹಣ್ಣನ್ನು ಗಿಡದಾಗ ಬಿಡ್ಬೇಕು ಅಂತಂದು. ಯಾಕಂದ್ರೆ ಅದು ಅಚ್ಚ ಇರ್ತದೆ, ಅದನ್ನ ಸ್ವಲ್ಪ ಗ್ರೀನ್ ಕಲರ್ ಇರುತ್ತಲ್ಲ ಅಚ್ಚ, ಆ ಕಲರ್ ಗಾಯಿ ಬಂದಿರಲ್ಲ, ಅದಕ್ಕಿದ್ರೆ ನಮ್ಗೆ ಲಾಸ್ ಅವ್ರಿಗೆ ಲಾಸ್, ಅದು ವೇಸ್ಟೇಜ್ ಆಗುತ್ತೆ. ಹಂಗಾಗಿ ಒಂದ್ಸರಿ ತೋರಿಸ್ಕೊಟ್ಟಿರ್ತಾರ, ಅದೇ ರೀತಿ ನಾವನ್ನು ಕೀಳ್ತೀವಿ ಸರ್ ನಾವಲ್ಲಿ. ಈಗ ಅಲ್ಲಿ ರೇಟ್ ಯಾವ ರೀತಿ ನಿಗದಿ ಮಾಡ್ತಾರೆ? ಫಸ್ಟ್ನೇ ಗ್ರೇಡ್ಗೆ ಇಷ್ಟು, ಸೆಕೆಂಡ್ ಗ್ರೇಡ್ಗೆ ಇಷ್ಟು, ಥರ್ಡ್ ಗ್ರೇಡ್ಗೆ ಇಷ್ಟು ಅಂತೇಳಿ ಡಿಫ್ರೆನ್ಸ್ ಇರುತ್ತೆ ರೇಟ್ ಏನಾದರೂ? ಹಾಂ ಸರ್, ಡಿಫ್ರೆನ್ಸ್ ಇದ್ದೇ ಇರುತ್ತಲ್ಲ. ಫಸ್ಟ್ ಮಾಲ್ ಒಳ್ಳೆ ಗ್ರೇಡ್ ಗ್ರೇಡ್ ಮಾಲ್ ಅದೇನೆ ಫಸ್ಟ್ಗೆನೆ, ಸೆಕೆಂಡ್ ಗ್ರೇಡ್ ಮಾಲಿಗೆ ಒಂದು ಸ್ವಲ್ಪ ಒಂದು 15 rupees ಕಡಿಮೆ ಆಗ್ಬೋದು, ಥರ್ಡ್ ಗ್ರೇಡಿಗೆ ಅದಕ್ಕೂ ಸ್ವಲ್ಪ ಇನ್ನೊಂದು 10 rupees ಕಮ್ಮಿ ಆಗ್ಬೋದು ಅಷ್ಟೇ. 3-4 ಗ್ರೇಡ್ ಮಾಡ್ತಾನೆ ಸರ್ ಅನ್ನ. ಅಂದ್ರೆ ಕ್ವಾಲಿಟಿ ಒಂದೇ ಇರುತ್ತೆ, ಸೈಜ್ ಮಾತ್ರ ಹೆಚ್ಚು ಕಡಿಮೆ ಇರುತ್ತೆ? ಸರ್, ಕ್ವಾಲಿಟಿ ಮಾತ್ರ ಒಂದೇ ಇರುತ್ತೆ ಸರ್, ಸೈಜ್ ಮಾತ್ರ ಹೆಚ್ಚು ಕಮ್ಮಿ ಇರುತ್ತೆ ಸರ್. ಕ್ವಾಲಿಟಿ ಅದ್ರ ಬಗ್ಗೆ ಏನ್ ಚಿಂತೆ ಇರಲ್ಲ, ಯಾಕಪ್ಪಂದ್ರೆ ಎಲ್ಲ ಒಂದೇ ತರನ ರೆಡ್ ಬಂದಿರುತ್ತೆ. ಆ ರೆಡ್ ಬಂದ್ರ ಪ್ರಕಾರನೇ ಅದು ಸಣ್ಣದ ದೊಡ್ಡದಂತ ಲೆಕ್ಕ ಬರಲ್ಲ. ಅದು ಸಣ್ಣದ ಹಣ್ಣು ಕೂಡ ಹಣ್ಣಿಗೆ ಬಂತಂದ್ರೆ ಅದು ಕೀಳೇಬೇಕು ಸರ್, ನಾವು ಗಿಡದಲ್ಲಿ ಬಿಡಕ್ಕಾಗಲ್ಲ. ಈಗ ಡ್ಯಾಮೇಜ್ ಆದ ಹಣ್ಣುಗಳನ್ನ ಅಂದ್ರೆ ಬೇರೆ ಕಡೆ ಹಾಕ್ತೀರಾ? ಹೌದು ಸರ್, ಅದಕ್ಕೂ ಒಂದು ರೇಟ್ ಇದೆ ಸರ್. ಡ್ಯಾಮೇಜ್ ಅದಕ್ಕೂ ಅದಕ್ಕೆ ಯಾವ್ದು ಇದು ವೇಸ್ಟೇಜ್ ಅಂತದ್ದೇ ಇಲ್ಲ, ಅದಕ್ಕೂ ಒಂದ್ ರೇಟ್ ಇರುತ್ತೆ, ಒಳ್ಳೆದಕ್ಕೂ ರೇಟ್ ಇರುತ್ತೆ, ಎಲ್ಲದಕ್ಕೂ ಒಂದ್ ರೇಟ್ ಇರುತ್ತೆ. ಸ್ವಲ್ಪ ಸುಮ್ನೆ ನಾವ್ ಹೇಳ್ಬಾರ್ದು, ಈಗ ಖರೀದಿಗಾರರು ಬರ್ತಾರಪ್ಪ ವೇಸ್ಟೇಜ್ ಮಾಡಿ ಬಿಸಿ ಹಾಕೋಕಾರಪ್ಪ ಅನ್ನೋ ರೀತಿ ಯಾವುದೂ ಇಲ್ಲ ಸರ್. ಪಾಪ ಅವರು ತಾನೋಕಾರ. ಈಗ ಪೂರಾ ವೇಸ್ಟೇಜ್ ಆಗಿರ್ತಕ್ಕಂಥ ಹಣ್ಣನ್ನು ತಗೊಳಕಾಗಲ್ಲ. ಈಗ ನಾವೇ ಸಪೋಸ್ ಹೇಳಕಂದ್ರೆ ಅದನ್ನ ಪೂರಾ ಡ್ಯಾಮೇಜ್ ಆಗಿರುತ್ತೆ ಹಣ್ಣು ಅಂತ ತಿನ್ನಕಾಗಿದ್ರೆ ಆಗಲ್ಲ. ಹಂಗಾಗಿ ಅವ್ರು ಬಿಸಾಕ್ ಹೋಗಿರ್ತಾರೆ ಅಷ್ಟೇ. ಏನ್ ಬಾರಿ ಅಂದ್ರೆ ಒಂದ್ 6 ಗಿಡಕ್ಕಪ್ಪ ಅಂದ್ರೆ ಬಾರಿ ಅಂದ್ರೆ ಒಂದ್ 20 kg ವೇಸ್ಟ್, ಅದ್ರ ಮೇಲೆ ಅಂತೂ ಬರಕಾಗಲ್ಲ ಸರ್. ಈಗ ಸಾಕಷ್ಟು ಕಡೆ ಕೆಲವು ರೈತರು ಈಗ ಕಲರ್ ಬರ್ಲಿ, ರೆಡ್ ಕಲರ್ ಬರ್ಲಿ ಅಂತ ಹೇಳಿ ಕೆಲವೊಂದು ಕೆಮಿಕಲ್ ಸಿಂಪಡಣೆ ಮಾಡ್ತಾರೆ ಅಂತ ಅಂದ್ರೆ ಆ ಪದ್ಧತಿ ಏನಾದ್ರೂ ನೀವು ಅನುಸರಿಸ್ಕೊಂಡಿದ್ರೆ? ಸರ್, ಅದರಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಮಾಡ್ಬಾರ್ದು ಸರ್ ಅನ್ನ. ನಾವು ಒಂದ್ಸರಿ ಮಾಡಿದೀವಿ ಸರ್ ಅನ್ನ, ಅದನ್ನ ನ್ಯಾಚುರಲ್ ಆಗಿ ತರ್ಬೇಕು ಸರ್ ಅನ್ನ ರೆಡ್ ಯಾವತ್ತಿ. ನಾವು ಈಗ ನಾವು ಅದನ್ನ ಹಣ್ಣನ್ನ ರೆಡ್ ಬರ್ಲಿಕ್ಕೆ ಔಷಧಿ ಹೊಡಿತೀವಿ ಅಂತಂದ್ರೆ ಅದು ತುಂಬಾ ತಪ್ಪು ಸರ್ ನಮ್ಮಲ್ಲಿ. ಯಾಕಂದ್ರೆ ಅದು ಬಾಳ ಸಹ ಇಡಕ್ ಬರೋದಿಲ್ಲ ಹಣ್ಣು, ಮಾರ್ಕೆಟಿಗೆ ಹೋದ ತಕ್ಷಣ ಹೋಗುತ್ತೆ, ಆಮೇಲೆ ಬಾಳ ಸಹ ಇರಲ್ಲ ಅದು ಹಣ್ಣು. ಬರ್ತಾ ಬರ್ತಾ ಅದು ಕೊಳೆ ಇದು ಕಳ್ಕೊಂಡ್ಬಿಡುತ್ತೆ ಸರ್, ಅದ್ರ ಶೇಣಿಗೆ ಕಳ್ಕೊಂಡ್ಬಿಡುತ್ತೆ. ಈಗ ನೋಡಕ್ಕೆ ಕೇಳಕ್ರೆ ಶೇಣಿಗೆ ಬಂದಿರುತ್ತೆ, ಮಾರ್ಕೆಟ್ಗೆ ಹೋದ್ಮೇಲೆ ಶೇಣಿಗೆ ಕಳ್ಕೊಂತ ಅಲ್ಲಿ ಅವ್ರು ಪ್ರಾಬ್ಲಮ್ ಆಗುತ್ತೆ ಸರ್, ನಮ್ಗೇನ ಪ್ರಾಬ್ಲಮ್ ಇಲ್ಲ ಕೊಡಕ್ಕೆ. ಈಗ ಮಾರ್ಕೆಟ್ ನಲ್ಲಿ ಅದರ ಒಂದು ಗುಣಮಟ್ಟ ಹಾಳಾಗುತ್ತೆ, ಜೊತೆಗೆ ಮುಂದೆ ಅದನ್ನ ಸೇವನೆ ಮಾಡಿದಂತರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೌದು ಸರ್, ಅದ ಮಾಡಿದಕ್ಕೆ ಪರಿಣಾಮ ಹೆಚ್ಚಾಗುತ್ತೆ ಸರ್ ಅನ್ನ. ಯಥೇಚ್ಛ ಯೂಸ್ ಮಾತ್ರ ಮಾಡಬಾರ್ದು. ಒಟ್ಟಾರೆ 600 ಗಿಡಕ್ಕೆ ಎಷ್ಟು ನೀವು ಲಾಭ ತಗೊಂಡ್ರೆ, ನೀವು ಖರ್ಚೆಲ್ಲ ತೆಗೆದು? ಸರ್, 3 ಬೆಳೆಯಿಂದ ನಾವು ಖರ್ಚೆಲ್ಲ ತೆಗೆದು 20 lakh ಆದಾಯನ ಗಳಿಸಿದೀವಿ. ಈಗ ಒಂದ್ ಬೆಳೆಯಿಂದ ಒಂದ್ ಬೆಳೆಗೆ ಏನಾದ್ರು ಬದಲಾವಣೆ ಆಯ್ತಾ ಇಳುವರಿಯಲ್ಲಿ, ಆದಾಯದಲ್ಲಿ? ಆದಾಯದಲ್ಲಿ ಹೆಚ್ಚಾಯ್ತಲ್ಲ ಸರ್. ಈಗ ಫಸ್ಟ್ನೇ ಕ್ರಾಪಿನಲ್ಲಿ ಗಿಡ ಸಣ್ಣವಿರ್ತದೆ, ಸಣ್ಣ ಗಿಡ ಅಂತ ಅಂದ್ರೆ ಕಡಿಮೆ ಅಂದ್ರೆ 2 boxes ಕೊಡುತ್ತೆ ಸರ್ 20 kg. ಮೂರನೇ ಬೆಳಿಗ್ಗೆ 25-30 kg ಬರುತ್ತೆ ಒಂದ್ ಗಿಡಕ್ಕೆ, ಮತ್ತೆ ಲಾಭ ಹೆಚ್ಚು ಆಯ್ತಲ್ಲ ಅಲ್ಲಿ. ಇನ್ನು ಎಷ್ಟು ಬೆಳೆ ಬೆಳಿಬಹುದು ಅಂತ ಹೇಳ್ತೀರಾ ಸರ್? ಅದು ವೈರಸ್ ಕಂಟ್ರೋಲ್ ಇದ್ರೆ ಒಂದು 4-5 ಬೆಳೆ ಬೆಳಿಬಹುದು ಸರ್. ಆಮೇಲೆ ವೈರಸ್ ಅಟ್ಯಾಕ್ ಆದೇ ಆಗ್ತದೆ ಸರ್, ಅದ್ರ ಡ್ರೈ ಬ್ರೇಕ್ ಅಂತ ಬರುತ್ತೆ, ಅದು ಬಂತಂದ್ರೆ ಅದನ್ನ ನಾವು ಮನುಷ್ಯನಿಗೆ ಅಟ್ಯಾಕ್ ಇದ್ದಂಗೆ ಆ ಡ್ರೈ ಬ್ರೇಕ್ ಅಂದ ಬಂದ್ ಕೊಟ್ಲೆ ಅದು ಒಣಗೋಗ್ ಸರ್ ಗಿಡ ಪೂರ್ಣ ಬರ್ನ. ಈಗೆಲ್ಲ ಹಣ್ಣು ಕಟಾವ್ ಮಾಡಿದ ತಕ್ಷಣ ಪ್ರೂನಿಂಗ್ ಮಾಡ್ತೀರಾ? ಪ್ರೂನಿಂಗ್ ಮಾಡಿದ್ಮೇಲೆ ಎಲ್ಲ ಇತರ ಸಿಂಪಡಣೆ ಮಾಡ್ತೀವಿ? ಹೌದು ಸರ್, ಇತರ ಅಲ್ಲ, ಎಲ್ಲ ಗಿಡ ಕಟ್ ಮಾಡಿಸ್ಬಿಟ್ಟು ಪ್ಲಾಟ್ ಅಲ್ಲಿ ಒಳಗಡೆ ಎಲ್ಲ ಕಳೆ ನಾಶಕ ಎಲ್ಲ ಕಿತ್ಕೊಂಡ್ಬಿಟ್ಟು ಅನ್ನ ಕೊಟ್ಟಿಗೆ ಗೊಬ್ಬರ ತುಂಬಿಟ್ಟು ಅನ್ನ ಆಮೇಲೆ ಇತರ ಹೊಡ್ಕೊಂತೀವಿ ಸರ್. ಇತರ ಹೊಡೆದ್ಬಿಟ್ರೆ ಆಮೇಲೆ ಫ್ಲವರ್ ಬರುತ್ತೆ ಸರ್, ಫ್ಲವರ್ ಇಂದಲೇ ನಾವು ಅದನ್ನ ಬಂದಿತ್ತಂತ ಗೊತ್ತಾಗುತ್ತೆ ಸರ್ ನಮ್ಗೆ. ಒಟ್ಟಾರೆ ನೆಮ್ಮದಿ ತಂದು ಕೊಟ್ಟಿದೆ ದಾಳಿಂಬೆ ಕೃಷಿ. ಹೌದು ಸರ್, ನೆಮ್ಮದಿ ತಂದು ಕೊಟ್ಟದ ಸರ್ ನಮ್ಗೆ. ಒಳ್ಳೇದು ಮಂಜುನಾಥ್ ಅವರೇ, ಇಲ್ಲೇ ತನಕ ಈ ಒಂದು ದಾಳಿಂಬೆ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ದಾಳಿಂಬೆ ಕೃಷಿಯ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಗಲಗಟ್ಟೆ ಗ್ರಾಮದ ಕೃಷಿಕ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1512 ರೂಪಾಯಿಗಳಿಂದ ಗರಿಷ್ಠ 1611 ರೂಪಾಯಿಗಳು, ಹೆಸರುಕಾಳು ಕನಿಷ್ಠ 6155 ರೂಪಾಯಿಗಳಿಂದ ಗರಿಷ್ಠ 6155 ರೂಪಾಯಿಗಳು, ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3139 ರೂಪಾಯಿಗಳಿಂದ ಗರಿಷ್ಠ 7020 ರೂಪಾಯಿಗಳು, ಹುರುಳಿಕಾಳು ಕನಿಷ್ಠ 2969 ರೂಪಾಯಿಗಳಿಂದ ಗರಿಷ್ಠ 2969 ರೂಪಾಯಿಗಳು, ಜೋಳ ಹೈಬ್ರಿಡ್ ಕನಿಷ್ಠ 1470 ರೂಪಾಯಿಗಳಿಂದ ಗರಿಷ್ಠ 1525 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 969 ರೂಪಾಯಿಗಳಿಂದ ಗರಿಷ್ಠ 969 ರೂಪಾಯಿಗಳು, ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2865 ರೂಪಾಯಿಗಳಿಂದ ಗರಿಷ್ಠ 5892 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 53739 ರೂಪಾಯಿಗಳಿಂದ ಗರಿಷ್ಠ 54169 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 39619 ರೂಪಾಯಿಗಳಿಂದ ಗರಿಷ್ಠ 40,000 ರೂಪಾಯಿಗಳು. ಅಡಿಕೆ ರಾಶಿ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಕನಿಷ್ಠ 53229 ರೂಪಾಯಿಗಳಿಂದ ಗರಿಷ್ಠ 53679 ರೂಪಾಯಿಗಳು. ಹತ್ತಿ ಡಿಸಿಎಚ್ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಕನಿಷ್ಠ 2500 ರೂಪಾಯಿಗಳಿಂದ ಗರಿಷ್ಠ 12,649 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 48,809 ರೂಪಾಯಿಗಳಿಂದ ಗರಿಷ್ಠ 54,099 ರೂಪಾಯಿಗಳು. ಕರಿಮೆಣಸು ಕ್ವಿಂಟಲ್ಗೆ ಕನಿಷ್ಠ 39,118 ರೂಪಾಯಿಗಳಿಂದ ಗರಿಷ್ಠ 40,219 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಹಳದಿ ಕ್ವಿಂಟಲ್ಗೆ ಕನಿಷ್ಠ 1650 ರೂಪಾಯಿಗಳಿಂದ ಗರಿಷ್ಠ 2003 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಬೂದುಕುಂಬಳ ಕಾಯಿ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚೆ ಬಾಳೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,400 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ 600 ರೂಪಾಯಿಗಳಿಂದ ಗರಿಷ್ಠ 800 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ 800 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ 400 ರೂಪಾಯಿಗಳಿಂದ ಗರಿಷ್ಠ 500 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ತೆಂಗಿನಕಾಯಿ 1,000ಕ್ಕೆ 1,500 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 3,700 ರೂಪಾಯಿಗಳಿಂದ ಗರಿಷ್ಠ 3,700 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ 1,800 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು. ಈರುಳ್ಳಿ